ಬಿಷಪ್ಪು ವನಿಲಾ ಮೊಲಿಚೆ ತುಳಸಿ ದಳಮಾ ಪ್ರೇಮ, ತುಳಸಿ ದಳಮಾ ಪ್ರೇಮ. ಎದಕು ಎದಕು ಬಂಧಮೈ ಉಪ್ಪೆನೆಗಿಸೇ ಊಪಿರೈ, ಕಂಠ ಮೆರಿಸೇ ಪ್ರೇಮಲೇ ಕಡಕಿಲ ಉಸುರು ತೀಯುಲೇ, ಕಡಕಿಲ ಉಸುರು ತೀಯುಲೇ, ಕಡಕಿಲ ಉಸುರು ತೀಯುಲೇ. ಎದಲು ಪ್ರೇಮನಿ ನಿಂಪು ಕೊನಿ ಬೆದವಿ ದಾಚಿನದಾಗಲುಲೇ, ಪ್ರೇಮ ನೀಡಲು ನೀವುಂಡಿ ಗಾಂಧಿ ತರಿಮಿತೆ ಚಲ್ಲದುಲೇ. ಮದಿಲು ವಾಶಲ ಬೆಲ್ಲುವನೆ ಅಣ್ಣಚ್ಚಿ ಅಣ್ಣಚ್ಚಿ ಬತಕೊತ್ತೆ, ನನ್ನು ಮರಿಚೆ ತಲಪುಲಲೋ ನಿಜೇನುವೇ ಜಾರೊತ್ತೆ. ಪ್ರೇಮಂತೆ ಇದ ಗುಂಡಲ್ಲೋ ವ್ಯಧ ಭಗ್ನಾಲ ಕಧ ಕದ ಕದ ಕದ ಕದ ಕದ ಕದ ಕಧಯ ಬಿಷಪ್ಪು ಬನಿಲೋ ಮೊಲಿಚೆ ತುಳಸಿ ದಳಮಾ ಪ್ರೇಮ, ತುಳಸಿ ದಳಮಾ ಪ್ರೇಮ. ಎದಕು ಎದಕು ಬಂಧಮೈ ಪೆನೆಗಿಸೇ ಊಪಿರೈ, ಕಂಠ ಮೆರಿಸೇ ಪ್ರೇಮಲೇ ಕಡಕಿಲ ಉಸುರು ತೀಯುಲೇ, ಕಡಕಿಲ ಉಸುರು ತೀಯುಲೇ, ಕಡಕಿಲ ಉಸುರು.